ಯಾರಿಗ ಗೊತ್ತ? ನಾ ಹೋಗೋದಕ್ಕ ನಮ್ಮ ಓಣಿ ಎಲ್ಲ ಇತ್ತು ಹಳಲ ಆಗೋದಕ್ಕ. ಏನಕ್ಕಾಗ್ಲಿ, ನಮ್ಮ ತಾತೆನವ್ರ ಸನೇ ಹೋಗಿ ನಾನಾದ್ರೂ ಮಾತಾಡಿಸಿ ಬರ್ತೀನಿ. ಅಣ್ಣ ತಾತೆನವರೇ, ಅಣ್ಣ ತಾತೆನವರ, ಕೈ ಸೊನ್ನೆ ಮಾಡ್ಲಿಕ್ಕೆ ಏನ ಕೈಗೆ ಸೊಳ್ಳಂಗಿ ಬೇಣೆ ಆಯ್ತು. ಅಣ್ಣ ಮಾತಾಡೋದಿಲ್ಲ. ಯಾವಾಗಿದ್ರು ನಮ್ಮ ತಾತೆಗೆ ಸೆಮಿ ಸೆಮಿ ಮಾತುಗಳು ಬೇಕ, ಇಲ್ಲಾದ್ರ ಬಾಯಿಗೆ ಏನ್ರ ಬೆಚ್ಚಗಾಗಲಿ ಅಥವಾ ಸೆಮಿ ಉಂಡಿ ಆಗಲಿ ತಿನ್ನಿಸ್ಲಿಕ್ಕೆ ಬೇಕ. ಅಣ್ಣ ತಾತೆಯ, ನಿಮ್ಮ ಸಲುವಾಗಿ ನಾಲ್ಕು ಸ್ಪೆಷಲ್ ಉಂಡಿ ತಂದಿದ್ದೇನೆ. ಅಣ್ಣ ಇವನ್ ತಿನ್ರಿ, ನನ್ನ ಜೋಡಿ ನಾಲ್ಕು ಮಾತು ಮಾತಾಡ್ರಿ. ಕೋಗಿಲ ಕೂಗೋದು ತನ್ನ ಕಂಠದ ಸ್ವಾರ್ಥ ಸುಖಕ್ಕಾಗಿ, ಇವರ ಕರೆಯೋದು ತಮ್ಮ ಶರೀರ ಹಿತಕ್ಕಾಗಿ, ನಾನು ಹೋಗೋದು ಉಂಡಿ ಲಾಭಕ್ಕಾಗಿ. ತರ್ರಿ ಅಣ್ಣ, ತೆಗೆದುಕೊಳ್ಳಿರಿ. ತರ್ರಿ ಅಣ್ಣ ತಾತೆ, ತಿನ್ರಿ. ಹಾ, ತಿನ್ನುವ. ಅಂದ್ರೆ ನಿಮ್ಮ ಜೋಡಿದ್ರೆ ಅವ್ರು ಎಲ್ಲಿ ಹೋದ್ರು? ಯಾರ್ರಿ ಅಂದ್ರೆ ಬೆಳವೆ ತನಕ ಕುಣದಾಡಿ ಹೋದ್ರಲ್ಲ ಅವ್ರಿ ಅಣ್ಣ, ಅವ್ರೆಲ್ಲಿ ಹೋದ್ರು? ಅವ್ರ ಅತ್ತ ಹೋಗಿಬಿಟ್ರವ. ಅತ್ತಂದ್ರೆ ಇನ್ ರಾತ್ರಿ ಹೋದ್ರ ಅಥವಾ ಹಗಲಿ ಹೋದ್ರ? ಹಗಲಿ ಹೋದ್ರಿ. ಹಗಲಿ ಹೋದ್ರೆ ಅಣ್ಣ, ಇನ್ನು ಮಧ್ಯಾಹ್ನ ವೇಳೆ ಹೋದ್ರ ಮುಂಜಾನೆ ಹೋದ್ರ? ಮಧ್ಯಾಹ್ನ ಹೋದ್ರಿ. ಮಧ್ಯಾಹ್ನ ವೇಳೆದಲ್ಲಿ ಹೋದ್ರೆ ಕಾಲ್ ಬಾಳ ಸುಡ್ತಿರ್ಬಿ, ಕಾಲ ಏನ್ ಬಿಟ್ಟಿದ್ರು? ಅವ್ನ ಪರಿಸ್ಥಿತಿ ಬಹಳ ಕೆಟ್ಟ ಹೋತಾವ್ರಿ. ಅದೆಂಗ ನೋಡ್ರಿ, ಅಣ್ಣ ಅಗಲಿ ಅರಗಲಿ ಗಿರಲಾರೆ, ಕಾನಪಿ ಅಣ್ಣ ಅಗಲಿ ಅರಗಲಿ ಗಿರಲಾರೆ, ಶಯನ ಮಂಚದ ಮ್ಯಾಲ ಒಬ್ಬವಳಾಂಗಿರಲಿ, ಶಯನ ಮಂಚದ ಮ್ಯಾಲ ಒಬ್ಬವಳಾಂಗಿರಲಿ, ನನ್ನ ಜೀವನದಾಗಂತ ಎಷ್ಟು ಸಮಾಧಾನ ಇಲ್ಲ. ಒಂದ ದಿವಸ ಅಂದ್ರೆ ಒಂದ ತಾಸ, ಹೌದು, ಒಂದ ತಾಸ ಅಂದ್ರೆ ಒಂದ ನಿಮಿಷ, ಹೌದು. ಹಿಂಗ ನನ್ನ ದೇಹದಲ್ಲಿ ಆತ್ಮ ಕೊರಗಲಿಕ್ಕೆ ಹತ್ತಿರುವುದು. ಹೌದು ಅಣ್ಣ, ಅವ್ರು ಎಲ್ಲಿದ್ದಾರೋ ಎಲ್ಲಿಲ್ಲ ಸ್ವಲ್ಪ ಹುಡುಕಾಡಿ ತೋರಿಸ್ಬೇಕಾಯ್ತ್ರಿ. ಹೋಗಿ ನೀಡಲ್ಲ ಅಣ್ಣ, ನಡೀರಿ, ಹೋಗಿ ಬರ್ರಿ ಅಣ್ಣ. ಇಲ್ಲಿದ್ದಾರ ಅವರೇನ್ ನೋಡು? ಅವ್ರ ಅಲ್ಲವ? ಅವರು ಅಲ್ಲ. ಅಲ್ಲ ಅಲ್ಲ, ಈಚೆ ಕಡೆ ಇವರು ಅಲ್ರಿ, ಆಚೆ ಕಡೆ ಅವರು ಅಲ್ರಿ ಅಣ್ಣ. ಈಗ ಸದ್ಯ ಅವ್ರ ಮುಖ ಕಾಣದಾಗಿಂದ ನನ್ನ ಮನಸ್ಸಿನಲ್ಲಿ ಎಲ್ಲಷ್ಟು ಸಮಾಧಾನ ಇಲ್ಲ. ಈ ಸದ್ಯ ನೀವು ತೋರಿಸ್ತೇವೆ ಅಥವಾ ಇಲ್ಲಿ ನಾವು ಪ್ರಾಣ ಕೊಡ್ಲಿ. ಇಬ್ರು ಕೂಡ ಹೋಗ್ಬರಿ, ನೋಡ್ರಿ, ಇಬ್ರು ಕೂಡ ಬರ್ರಿ ಅಣ್ಣ. ಈಗ ನಾವು ಅಲ್ಲಿಂದ ಇಲ್ಲಿಗೆ ಬರೋದಕ್ಕ ಆ ತಾಸ ಹೊತ್ತು ಏರೋದಕ್ಕ ಈಗ ಸದ್ಯ ಅವ್ರ ಮುಖಾಂತರ ನನಗೆ ಭೇಟಿ ಆಗ್ಬೇಕ. ಎಲ್ಲಿದ್ದಾರೆ ತೋರಿಸ್ರಿ, ಬರ್ರಿ ಹುಣ್ರಿ. ತೋರಿಸ್ರಿ ನೋಡ್ರಿ. ಏವು ಯಾಕ್ರಿ?

ಇದುವರೆಗೆ ಕೃಷಿ ಹಾಡು ಕೇಳಿದಿರಿ. ಈಗ ಕೇಳಿ ನಿತ್ಯಮೇಘ ಸಂದೇಶ.